ಪಂಚಾಯಿತಿಯಡಿ ರಚಿತವಾದ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಒತ್ತುವರಿಯಾಗಿರುವ ಸ್ಮಶಾನ ಭೂಮಿಗಳನ್ನು ತೆರವುಗೊಳಿಸುವುದು ಸಂಬಂಧಿಸಿದ ಇಲಾಖೆಗಳ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಕೊಳಚೆ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾಳಪ್ಪ ಬಡಾವಣೆಯಲ್ಲಿ ನಿವೇಶನ ನೀಡಲು ಯಾವುದೇ ಖಾಲಿ ನಿವೇಶನ ಇಲ್ಲ. ಆದ್ದರಿಂದ ಮಂಡ್ಯ ನಗರದ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ತ ಸ್ಥಳ ಗುರುತಿಸುವಂತೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮುಂದೂಡಿಕೆ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಜಾತಿ ಜನಗಣತಿ ವಿವಾದ, ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರ, ಸುಪ್ರೀಂಕೋರ್ಟ್ ತೀರ್ಪು ಸ್ವಾಗತಿಸಿದ ಸರ್ಕಾರ. ಬೆಂಗಳೂರಿನಲ್ಲಿ ಹಿರಿಯ ಪತ್ರಕರ್ತರಿಗೆ 2024ನೇ ಸಾಲಿನ ವಡ್ಡರ್ಸಿ ರಘುರಾಮ ಶೆಟ್ಟಿ ಪ್ರಶಸ್ತಿ ಪ್ರದಾನ. ಮತ್ತು ವಿಜಯಪುರ ಬ್ಯಾಂಕ್ ದರೋಡೆ ಪ್ರಕರಣ, ಮಹಾರಾಷ್ಟದಲ್ಲಿ 6.54 ಕೆಜಿ ಚಿನ್ನ ನಗದು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೃಷಿ ಯಾಂತ್ರೀಕರಣ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಶಂಕರ ಮೂರ್ತಿ ಸಿಎನ್ ಅವರು ಭಾಗವಹಿಸಿ ಕೇಳುಗರ ಸಂದೇಹಗಳಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ, ಕೃಷಿ ಯಾಂತ್ರೀಕರಣ ವಿಷಯಕ್ಕೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಎಲ್ಲ ಕೇಳುಗರಿಗೂ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಇರುತ್ತೆ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪನಿರ್ದೇಶಕರಾದ ಶಂಕರ್ ಮೂರ್ತಿ ಸಿಎಂವಿ ಅವರು. ಶಂಕರ್ ಮೂರ್ತಿ ಸಿಎಂ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಸಚ ನಮಸ್ಕಾರ. ಕೇಳುಗರೆ, ತಾವು ಕೂಡ ಇವತ್ತಿನ ನಮ್ಮ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ, ಹಲೋ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಫೋನ್ ಸಂಖ್ಯೆ ನಿಮಗೋಸ್ಕರ ಒಂದು ಇನ್ನೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೀನಿ. 2237 4777 2237 4777 2237 4888 2237 4888 STD ಕೋಡ್ 080. ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಇರುತ್ತೆ. ಮೊದಲೇದಾಗಿ ಶಂಕರಮೂರ್ತಿಯವರೇ, ನಮ್ಮ ರೈತರಿಗೆ ಕೃಷಿ ಯಾಂತ್ರೀಕರಣದ ಮಹತ್ವ ಎಷ್ಟಿದೆ, ಅದರಿಂದ ಶುರು ಮಾಡೋಣ. ಕೃಷಿ ಯಾಂತ್ರೀಕರಣ ಇವತ್ತಿನ ಪ್ರಾಮುಖ್ಯತೆ ಏನು, ಇದನ್ನು ಕೃಷಿ ಯಾಂತ್ರೀಕರಣ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಬೇಕಾಗಿದೆ ಇವತ್ತು? ಮೊದಲನೇದಾಗಿ ನಮ್ಮ ಕೃಷಿಯಲ್ಲಿ ದೊಡ್ಡ ಸಮಸ್ಯೆ ಅಂತಂದರೆ ಕೃಷಿ ಕಾರ್ಮಿಕರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ. ಎರಡನೇದಾಗಿ ಏನಾಗಿದೆ, ಇದರೊಂದಿಗೆ ನಮಗೆ ಕೃಷಿ ಚಟುವಟಿಕೆಗಳನ್ನು ಸಕಾಲದಲ್ಲಿ ನಮಗೆ ಕೈಗೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಮೂರನೇದಾಗಿ ಈ ಆಪರೇಷನ್ ವಿಂಡೋ ಅಂತೀವಿ, ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವ ಅವಧಿ ಸಂಕುಚಿತವಾಗಿಬಿಟ್ಟಿದೆ. ನಾಲ್ಕನೇದಾಗಿ ಕೃಷಿ ಇರುವಂಥ ಕೃಷಿ ಕಾರ್ಮಿಕರು ಏನಾಗಿದ್ದಾರೆ ಅಂತಂದರೆ ಈ ಶ್ರಮದಾಯಕ ದುಡಿಮೆ ಇವತ್ತೇನಾಗಿದೆ ನಮ್ಮಲ್ಲಿ, ಈ ಶ್ರಮದಾಯಕ ದುಡಿಮೆಗೆ ಯಾರೂ ಕೃಷಿ ಕಾರ್ಮಿಕರು ಮುಂದೆ ಬರ್ತಾ ಇಲ್ಲ. ಈ ನಾಲ್ಕು ಕಾರಣಗಳಿಂದ ಇವತ್ತು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳೋದೇ ದುಸ್ತರವಾಗಿಬಿಟ್ಟಿದ್ದಾರೆ. ನಮ್ಮ ರೈತರಿಗೆ ಇವತ್ತು ಬಹಳ, ಇವತ್ತಲ್ಲ ಬಹಳ ದಿನದಿಂದ ನಮಗೆ ಕೂಲಿ ಅಳು ಸಿಗೋದಿಲ್ಲ, ಕೂಲಿ ಅಳು ಸಿಗೋದಿಲ್ಲ. ಪ್ರತಿಯೊಬ್ಬ ರೈತರ ಮನೆಯಲ್ಲೂ ರೈತರ ಕುಟುಂಬದಲ್ಲಿ ಸುದ್ದಿ ಇದೆ, ಯಾಕೆ ಕಳೆ ತೆಗ್ದಿಲ್ಲ ಅಂತಂದ್ರೆ ಅಯ್ಯೋ ಕೂಲಿ ಆಳು ಸಿಕ್ಕಿಲ್ಲ, ಆಮೇಲೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಇನ್ನೂ ದೊಡ್ಡ ತಲೆಬಿಸಿ. ಯಾಕಂತಂದ್ರೆ ನೋಡಿ, ಯಾವ್ದು ಬೇಕಾದ್ರೆ ಕಾಯ್ತದೆ, ಕೃಷಿ ಚಟುವಟಿಕೆಗಳು ಯಾರಿಗೂ ಕಾಯೋದಿಲ್ಲ. ಯಾಕಪ್ಪ, ಇದು ಹವಾಮಾನ ಆಧಾರಿತ. ಯಾವಾಗ ಬಿತ್ತಬೇಕು ಆಗಲೇ ಬಿತ್ತಬೇಕು, ಯಾವಾಗ ಎಡೆಕುಂಟೆ ಹೊಡಿಬೇಕು ಆಗಲೇ ಎಡೆಕುಂಟೆ ಹೊಡಿಬೇಕು, ಯಾವಾಗ ಕಳೆ ತೆಗಿಬೇಕು ಆಗಲೇ ಕಳೆ ತೆಗಿಬೇಕು, ಯಾವಾಗ ಕೊಯ್ಬೇಕು ಆಗಲೇ ಕೊಯ್ಬೇಕು. ಸ್ವಲ್ಪ ಈಗ ಏನು ಭತ್ತ ನೀವು ಹಾರ್ವೆಸ್ಟ್ ಮಾಡಿರ್ತೀರ, ಹಾರ್ವೆಸ್ಟ್ ಮಾಡಿ ತಕ್ಷಣ ನೀವು ಏನೋ ಅದನ್ನ ನೀವು ಒಳಗೆ ಹಾಕೋಬೇಕು ಅದನ್ನ. ಹೌದು, ಇಲ್ಲ ದೊಡ್ಡ ಒಂದು ದೊಡ್ಡ ಇಬ್ಬನಿ ಬಿದ್ದರೆ ಸಾಕು, ಹಾಳಾಗೋಗ್ಬಿಡ್ತಿತ್ತು. ಅದು ಒಂದು ಎರಡು ದಿನ ತಂಪೇರ್ಬಿಟ್ರೆ ಅದು ಹೇಳೋದಿಲ್ಲ. ಅದಕ್ಕೋಸ್ಕರ ಹಂಗಾಗಿ ರೈತರಿಗೆ ಇವು ಸೂಕ್ಷ್ಮ, ಅವ್ರಿಗೆ ಗೊತ್ತಿರುತ್ತೆ ನಾವು ಒಳಗೆ ಹಾಕೋಬೇಕು ಆ ಸಮಯಕ್ಕೆ ಕೂಲಿ ಆಳ್ಸಿಲ್ಲಾಂದ್ರೆ ಏನ್ ಅವ್ರದ್ದು ವ್ಯವಸ್ಥೆ ಆಗ್ಬೇಕು. ನಮ್ಮಲ್ಲಿ ಕೃಷಿ ಕಾರ್ಮಿಕರು ಅಥವಾ ಕೂಲಿ ಆಳುಗಳ ಮೇಲೆ ಅವಲಂಬಿತ ತುಂಬಾ ಆಗಿರೋದ್ರಿಂದ ಏನಾಗಿತ್ತು, ನಮಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗದೆ ರೈತರು ಹಲವಾರು ರೀತಿಯಲ್ಲಿ ನಷ್ಟವನ್ನು ಅನುಭವಿಸ್ತಾರೆ, ಲಾಸ್ ಆಗ್ತದೆ ಅವರಿಗೆ, ತುಂಬಾ ನಷ್ಟ ಆಗ್ತಾ ಇದೆ. ಅದನ್ನ ಏನಾಗಿದೆ, ಕೃಷಿ ಅಂತಂದ್ರೆ ಮನೆಯಲ್ಲಿ ಮಂದೆಲ್ಲ ಸಹಾಯ ಅನ್ನಂಗೆ ಹಂಗಾಗ್ಬಿಟ್ಟಿದೆ. ಇವತ್ತು ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ ಹೆಸರು ಹೇಳಿ, ಕೇಳ್ತಾ ಇಲ್ಲ ನಮ್ಗೆ, ಸ್ವಲ್ಪ ದೊಡ್ಡದಾಗಿ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಹೇಳಿ. ಮೈಸೂರಿಂದ ಕೇಳಿ, ಪ್ರಶ್ನೆ ಕೇಳಿ. ಶ್ರೀ ನರಸೀಪುರ ತಾಲೂಕು ಸೊಸೆಯಿಂದ ಮಾದೇಶ್ವರ ಮಾಡುವ ನಮಸ್ಕಾರಗಳು ಗುರುಗಳ. ಹಾ ಮಾದೇಶ್ವರಪ್ಪ ಹೇಳ್ರಿ. ಕೃಷಿ ಯಂತ್ರ ಯಾತ್ರೀಕರಣ ಆಗ್ರಹವಾಗಿದೆ, ನಾವು ವ್ಯವಸಾಯ ಮಾಡಕ್ ಆಯ್ತಿಲ್ಲ ಗುರುಗಳ. ಹೌದು, ಕೃಷಿ ಇವತ್ತು ನಾವೇನು ಆಹಾರ ತಿಂತಾ ಇದೀವಿ ಅಂತಂದ್ರೆ ಇವತ್ತು ಕೃಷಿ ಯಾಂತ್ರೀಕರಣದಿಂದಲೇ. ನಾನು ವ್ಯವಸಾಯ ಮಾಡಕ್ ಆಯ್ತಿಲ್ಲ, ಇದಕ್ಕೆ ಆದ್ಯತೆ ಕೊಟ್ಟಂತ ಕೃಷಿ ಇಲಾಖೆಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ. ಏ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ, ಯಾಕಪ್ಪಂದ್ರೆ ಆ ಕೃಷಿ ಯಂತ್ರ ಉಳಿಸ್ಕೊಂಡು ನೀವು ಬೆಳೆದ್ರಿ, ಬೆಳೆದಕ್ಕೆ ನಮಗೆ ಆಹಾರ ಸಿಕ್ತು, ಅದಕ್ಕೆ ನಾವು ನಿಮಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ನಂದೊಂದು ಮನವಿ ಗುರುಗಳ, ಹೇಳಿ ಗುರುಗಳೇ. ಕೃಷಿ ಯಂತ್ರದಾರಲ್ಲಿ ಈಗ GST ಕಮ್ಮಿ ಆಗಿರೋದ್ರಿಂದ ಬಾಡಿಗೆ ಕಮ್ಮಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಗುರುಗಳ. ಇಲ್ಲ ಅದೇನಾಗಿದೆ, ಕೃಷಿ ಉಪಕರಣಗಳಿಗೆ GST 12% ಇದ್ದಿದ್ದ 5% ಮಾತ್ರ ಕಡಿಮೆ, 7% ಮಾತ್ರ ಕಡಿಮೆ ಆಗ್ತದೆ ಅಷ್ಟೇನೆ. ಅದು ಅದಕ್ಕೆ ಕೃಷಿ ಯಂತ್ರದಾರಿನಲ್ಲಿ ನೀವು ಅದು ಅಲ್ಲಿ ಒಂದ್ಸರಿ ನಾವು ಸಹಾಯಧನ ಕೊಟ್ಟಾದ್ಮೇಲೆ ಯಾವ್ದೇ ಅದಕ್ಕೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಡೀಸೆಲ್ಲು, ಪೆಟ್ರೋಲು, ಅಲ್ಲಿರ್ತಕ್ಕಂಥ ಸಂಬಳ, ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ವೆಚ್ಚ, ಅದಕ್ಕೆ ಯಾವುದಕ್ಕೂ ಸಹಿತ ನಾವು GST ಕಡಿಮೆ ಆಗಿಲ್ಲ. ಕಡಿಮೆ ಆಗಿರೋದು ಯಾವುದು, ನೀವು ಖರೀದಿ ಮಾಡಲಿಕ್ಕೆ ಮಾತ್ರ. ಆಯ್ತಾ, ಕಮ್ಮಿ ಮಾಡೋದಲ್ಲ ಗುರುಗಳ. ಯಾವ್ದು ಏನಾದ್ರು ಒಂದ್ ಚೈನ್ ತಕೊಳ್ಳಿ, ಆಯಿಲ್ ಫಿಲ್ಟರ್ ತಕೊಳ್ಳಿ, ಒಂದ್ ನಟ್ಟು ಬೋಲ್ಟ್ ತಗೊಳ್ಳಿ, ಅವಕ್ಕೆಲ್ಲ ಕಮ್ಮಿ ಮಾಡೋರಲ್ಲ. ಇಲ್ಲ ಇಲ್ಲ, GST ಕಡಿಮೆ ಮಾಡೋದು ಕೃಷಿ ಯಂತ್ರೋಪಕರಣಗಳಿಗೆ ಮಾತ್ರ. ಒಂದ್ಸರಿ ಖರೀದಿ ಮಾಡೋ, ಈಗಾಗಲೇ ಅವ್ರು ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಪೆಟ್ರೋಲು ಡೀಸೆಲ್ಗೇನು GST ಕಡಿಮೆ ಆಗಿಲ್ಲ. ಆಯ್ತಾ, ಅದಕ್ಕೆ ಮುಖ್ಯವಾಗಿ ಖರ್ಚು ಬರೋದು ಪೆಟ್ರೋಲು ಡೀಸೆಲ್ಲು ಮತ್ತೆ ಸಂಬಳ ಸಾರಿ. ನಿಮ್ಗೆ ಒಳ್ಳೇದಾಗ್ಲಿ, ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇರುತ್ತೆ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಹಲೋ ಸರ್, ನಮಸ್ಕಾರ. ನಮಸ್ತೆ. ಯೋಗೇಂದ್ರ ಪ್ರಸಾದ್ ಎಲ್ ಕಾರ್ಯಕ್ರಮ ನಂಜನಗೂಡು ತಾಲೂಕಿನಿಂದ ಕೇಳಿ. ಯೋಗೇಂದ್ರ ಪ್ರಸಾದ್ ಅವರೇ, ಸರ್ ಇವಾಗ ನಾವು ಟೆಲ್ಲರ್ ಹಾಕ್ಬೇಕು ಅಂತ ಇದ್ವಿ ಅರ್ಜಿನ, ಅದು ಯಾವಾಗಲೇ ಹಾಕ್ಬೋದು ಸರ್? ಇದು ಹೇಳ್ತಾರೆ ಹೇಳ್ತಾರೆ ಟಿಲ್ಲರ್ ಅರ್ಜಿ ನೀವು ಯಾವಾಗ ಬೇಕಾದ್ರೆ ಹಾಕ್ಬೋದು, ಯಾವಾಗ ಬೇಕಾದ್ರೆ ಹಾಕ್ಬೋದು. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಾಗಲಿ ಅಥವಾ ನೀವು ಸಹಾಯ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಯಾವಾಗ ಬೇಕಾದ್ರೆ ಹಾಕ್ಬೋದು. ಆದರೆ ನಿಮ್ಮ ಆಯ್ಕೆ ಅನುದಾನದ ಲಭ್ಯತೆ ಆಧಾರದ ಮೇಲೆ ಆಗ್ತದೆ. ಆಯ್ತಲ್ಲ, ಎಸ್, ಯಾವಾಗ ಬೇಕಾದ್ರೆ ಹಾಕ್ಬೋದು. ಮತ್ತೇನು ಪ್ರಶ್ನೆ ಇದೆ? ನಿಮ್ಮ ಹೋಬಳಿ ಮಟ್ಟದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇರ್ತದೆ, ಅಲ್ಲಾದರೂ ಹಾಕ್ಬೋದು. ನೀವು ಹೋಬಳಿ ರೈತ ಸಂಪರ್ಕ, ಹೆಸರೇ ರೈತ ಸಂಪರ್ಕ ಕೇಂದ್ರ ಅಂತ, ರೈತರು ಸಂಪರ್ಕಿಸುವ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಇರ್ತದೆ. ಇಲ್ಲ ನೀವು ಸಹಾಯ ಕೃಷಿ ನಿರ್ದೇಶಕರ ಕಚೇರಿ ತಾಲೂಕು ಮಟ್ಟದಲ್ಲಿ ಇರ್ತದೆ, ಅಲ್ಲೋಗಿ ನೀವು ಸಂಪರ್ಕ ಮಾಡ್ಬೋದು. ಆಯ್ತಲ್ಲ, ಬಾಡಿಗೆ ಕೊಡ್ತಾರಲ್ಲ ಅದು ಕೃಷಿ ಯಂತ್ರಧಾರೆ. ಕೃಷಿ ಯಂತ್ರಧಾರೆ ನೀವು ಅಲ್ಲೆಲ್ಲ ಹೋಬಳಿ ಮಟ್ಟದಲ್ಲಿ ಒಂದಿದಾವೆ, ಇನ್ನೊಂದು ಅದಾದ್ಮೇಲೆ ನಾವು ಈಗ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತ ಮಾಡಿದ್ದೀವಿ, ಅವ್ರನ್ನು ಬೇಕಾದ್ರೆ ಹೋಗಿ ಕೇಳ್ಬೋದು, ಅಲ್ಲಿರ್ತಕ್ಕಂಥ ಯಂತ್ರೋಪಕರಣಗಳನ್ನು ಅವರು ಬಾಡಿಗೆ ಆಧಾರದ ಮೇಲೆ ಕೊಡ್ತಾರೆ. ಓಕೆ ಆಯಿತು, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ಸರ್ ನಮಸ್ತೆ. ನಮಸ್ತೆ ಸರ್, ನಾವು ಕೊಪ್ಪಳಿಂದ ಸರ್ ಮಾತಾಡ್ತಿರೋದು. ಕೊಪ್ಪಳ ಯಾವೂರು ಹೆಸರೇಳಿ ಸರ್? ಕೊಪ್ಪಳ ಹತ್ರ ಕಾತ್ರಿಕಿ ಗುಡ್ಲನೂರ್ ಅಂತ ಹೇಳಿ, ನಮ್ದು ಕೊಪ್ಪಳ ತಾಲೂಕು ಅಳವಂಡಿ ಹೋಬಳಿ. ಹೇಳಿ ಸರ್. ಏನಿಲ್ಲ ಸರ್, ಈಗ ನಮ್ಮ ದೇಶದ ಅಗ್ರಿಕಲ್ಚರ್ ಬೇರೆ ದೇಶದ ಅಗ್ರಿಕಲ್ಚರ್ಗೆ ಡಿಪೆಂಡ್ ಮಾಡಿದ್ರೆ ನಾವು ತುಂಬಾ ಹಿಂದೆ ಇದೀವಿ ಸರ್. ಇನ್ನು ಕೃಷಿ ಯಂತ್ರಧಾರಣೆ ಬಂದ್ಮೇಲೆ, ಆಮೇಲೆ ತುಂತುರು ನೀರಾವರಿ, ಹನಿ ನೀರಾವರಿ, ಬೇರೆ ಬೇರೆ ಪದ್ಧತಿ ಅಳವಡಿಸಿಕೊಂಡ್ಮೇಲೆ ನಾವು ಇಸ್ರೇಲ್ ಮಾದರಿಯಲ್ಲಿ ಹೋಗ್ತಿದೀವಿ ಸರ್. ನಿಜ ಒಪ್ಕೊಂತಿದೀನಿ ಸರ್. ಸರ್ಕಾರಕ್ಕೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ ಸರ್, ಇನ್ನು ಮುಂದಾದ ಯೋಜನೆಗಳನ್ನು ನಮಗೆ ರೈತರಿಗೆ ಅಳವಡಿಸಿ ಇನ್ನು ಹೆಚ್ಚು ಉತ್ಪಾದನೆ ಮಾಡಕ್ಕೆ ಕೃಷಿ ಯಂತ್ರ ಧಾರಣೆಯಿಂದ ಬೇರೆ ಬೇರೆ ಉಪಕರಣಗಳನ್ನ ನೀವು ಅವರಿಗೆ ಸರ್ಕಾರಕ್ಕೆ ತೋರಿಸಿಕೊಟ್ರೆ, ಬೇರೆ ಬೇರೆ ಉಪಕರಣಗಳನ್ನ ತರಿಸಿದ್ರೆ ಇನ್ನು ರೈತರಿಗೆ ಅನುಕೂಲ ಆಗ್ಬೋದಲ್ಲ ಅನ್ನೋದೊಂದು ನಮ್ದೊಂದು ರಿಕ್ವೆಸ್ಟ್ ಸರ್. ನಾವೇನ್ ಮಾಡಿದೀವಿ ಈಗ, ನಾವು ರೈತ ಸ್ನೇಹಿ ಅಥವಾ ಹೊಸದಾಗಿ ಆವಿಷ್ಕಾರವಾಗಿರ್ತಕ್ಕಂಥ ಸಂಶೋಧನೆ ಆಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಸಹಿತ ನಮ್ಮ ಸಹಾಯದಂದಡಿ ಕೃಷಿ ಇಲಾಖೆಗೆ ಸೇರ್ಪಡಿಸ್ತಾ ಇದ್ದೀವಿ. ನಾವು ಮಾರುಕಟ್ಟೆಯಲ್ಲಿ ಪ್ರಚಲಿತವರು ಒಳ್ಳೇದು ನಮ್ಮಲ್ಲಿ ಇರಬೇಕು ಅಂತ ಮಾಡ್ತಿದ್ದೇವೆ. ನೀವು ಸಹಿತ ಲೆಟರ್ ಬರ್ಕೋಬಹುದು ಸರ್, ಇಂಥದ್ದೆಲ್ಲ ಒಂದು ವಿಷಯ, ಒಂದು ಕೃಷಿ ಅಂತ ನೋಡಿದ್ದೀನಿ, ಅದು ಬಹಳ ಚೆನ್ನಾಗೈತೆ, ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇಲ್ಲ, ಅದನ್ನು ಸೇರಿಸಿ ಅಂತಂದ್ರೆ ಅದನ್ನು ಸಹಿತ ಸೇರಿಸ್ಕೊಳ್ಳೋಕೆ ನಾವು ಕ್ರಮ ಕೈಗೊಳ್ತಾ ಇದೀವಿ. ಅಷ್ಟೊಂದು ನಾವು ಅದನ್ನ ರೈತರ ಸ್ನೇಹಿಯನ್ನಾಗಿ ಮಾಡಿಬಿಟ್ಟಿದ್ದೀವಿ. ನಮ್ಮ ಕಡೆಯಿಂದ ಸರ್ಕಾರಕ್ಕೆ ನಿಮಗೆ ಒಂದೇ ಮನವಿ ಸರ್, ಸರ್ಕಾರದಿಂದ ಬರ್ತಕ್ಕಂತ ಸಬ್ಸಿಡಿ ಪಂಪ್ಸ್, ಇದೇನು ಪವರ್ ಸ್ಪ್ರೇಯರ್ಗಳು, ಬೇರೆ ಬೇರೆ ಉಪಕರಣಗಳು ಏನಿದಾವಲ್ಲ ಸರ್, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇನ್ನು ಗುಣಮಟ್ಟದ ಕ್ವಾಲಿಟಿಗಳು ಇರ್ತಕ್ಕಂತ ಕಂಪನಿಗಳಿಗೆ ಒಂದ್ ಸ್ವಲ್ಪ ಕೊಡೋದ್ರಿಂದ ರೈತರಿಗೆ ಇನ್ನೂ ಅನುಕೂಲ ಆಗ್ತದೆ ಸರ್. ನಿಮ್ ಕಡೆಯಿಂದ ಬಹಳ ರಿಕ್ವೆಸ್ಟ್ ದಿನಗಳಲ್ಲಿ ಯೋಜನೆ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷನು ಹೊಸ ಹೊಸ ನಿಮ್ಗೆ ಬೆಳೆಗೆ ಯಾವ್ಯಾವ ಬೆಳೆಗೆ ಏನೇನ್ ಬೆಳೆ ಬೇಕು ಮತ್ತೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಯಾವ್ದಾವ್ದು ಬೇಕು ಅದು ಸಹಿತ ಅವ್ರು ಕೊಡ್ತಾ ಇದೀವಿ ಯಾವ್ದು ಒಳ್ಳೇದಂತೇಳಿ ಅದು ಸೇರಿಸ್ತೀವಿ. ಆಯ್ತಾ? ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಹೆಸರೇಳಿ ಎಲ್ಲಿಂದ? ಹಲೋ, ಕೇಳ್ತಾ ಇದೆ, ಹೆಸರೇಳಿ ಎಲ್ಲಿಂದ? ಗೌಡ್ರಿಗೆ, ನಮ್ಮ ಸಾಹೇಬ್ರಿಗೆ, ನಮ್ಮ ರೈತರ ಕರ್ನಾಟಕ ರಾಜ್ಯ ರೈತ ಪರವಾಗಿ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದ. ಪ್ರಶ್ನೆ ಕೇಳಿ. ನಾನು ಈಗ ಚಾಪ್ ಕೊಟ್ಟಿಗೆ, ನನ್ನ ಹೆಸರು ಕಲ್ಲಪ್ಪ ಬಸಪ್ಪ ಅವರ. ನೀವು ವಿಜಯಪುರದಿಂದ? ಹಾ, ವಿಜಯಪುರದಿಂದ. ನಾನು ಹೋಬಳಿ ಚಿಕ್ಕೋಟ. ಆಯ್ತು ಆಯ್ತು, ಕೇಳಿ ಪ್ರಶ್ನೆ ಕೇಳಿ. ಈಗ ನಾವು ಚಾಪ್ ಕೊಟ್ಟಿಗೆ ಅರ್ಜಿ ಹಾಕಿದ್ದೇವೆ. ಹೌದು, ಚಾಪ್ ಕೊಟ್ಟಿಗೆ ಅರ್ಜಿ ಹಾಕಿ ಒಂದು ವರ್ಷ ಮೇಲ್ಗಡೆ ಆಗಿ ಹೋಯ್ತು. ಹೌದು. ಮತ್ತೆ ಇನ್ನೊಂದ್ರಿ, ನಮ್ಮ ಕೃಷಿ ಸಾಹೇಬರು ನಮ್ಮ ಜಿಲ್ಲಾದು ಬಹಳ ಅನುಕೂಲ ಮಾಡಿಕೊಟ್ಟಾರೆ ನಿಮಗೆ. ನಮ್ಗೇನ್ ತೊಂದ್ರೆ ಕೊಟ್ಟಿಲ್ಲ, ಆದ್ರೂ ಅನುದಾನ ಮ್ಯಾಗ ನಾವು ಚಾಪ್ ಕಟ್ಟ ಕೊಡ್ತೇವ ಅಂದ್ರಿ, ಅದು ನಮ್ಗೆ ದಯವಿಟ್ಟು ನಮ್ಗೆ ಹೇಳ್ಬೇಕು. ಕೊಟ್ಟಿಲ್ಲ ನಮ್ಗೇನಿಲ್ಲ, ನಮ್ಗೆ ನಾವು ಜಸ್ಟ್ ನೀವು ಅಪ್ಲಿಕೇಶನ್ ಅರ್ಜಿ ಹಾಕಿರೋದ್ರಲ್ಲಿ ನಾವು ಅದನ್ನ ಆನ್ಲೈನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಅನುದಾನ ಲಭ್ಯತೆ ಆಧಾರದ ಮೇಲೆ, ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ದು ಸೆಲೆಕ್ಷನ್ ಆಗ್ತಾ ಇರುತ್ತೆ ಆನ್ಲೈನ್ ಅಲ್ಲಿ. ಆಗ್ತಾನೆ ಇರ್ತದೆ. ನಮ್ಮಲ್ಲಿ ಅನುದಾನ ಎಷ್ಟು ಕೊಟ್ಟಿರ್ತಾರೋ ಅಲ್ಲಿವರೆಗೂ ಮಾತ್ರ ನಿಂತು ಬಿಡುತ್ತೆ. ಈಗ ಯಾವ್ದೋ ಒಂದು ತಾಲೂಕು, ನಿಮ್ ತಿಕೋಟ ತಾಲೂಕಿಗೆ 10 ಲಕ್ಷ ಕೊಟ್ಟಿದ್ರು, 10 ಲಕ್ಷಕ್ಕೆ ಯಾರು ಮೊದಲು ಹಾಕಿರ್ತ ಅಪ್ಲಿಕೇಶನ್ ಕ್ಲಿಯರ್ ಆಗ್ತಾ ಹೋಗ್ಬಿಡ್ತದೆ. ಅದು ಇನ್ನೂ ಇದೆ ಆನ್ಲೈನ್. ಅದಕ್ಕೆ ಸರ್ಕಾರದಿಂದ ಆಗ್ಲೇ ನಾವು ಸರ್ಕಾರಕ್ಕೆ ಬರ್ಕೊಂಡಿದ್ದೀವಿ, ಸ್ವಲ್ಪ ಇನ್ನು ಸ್ವಲ್ಪ ಹೆಚ್ಚಿನ ಅನುದಾನ ಪಡಿ ಅಂತ ಕೊಡಿ ಅಂತ ತುಂಬಾ ಇತ್ತೀಚೆಗೆ ತುಂಬಾ ಬೇಡಿಕೆ ಬರ್ತಾ ಇದಾವೆ. ಅದು ಕೊಟ್ಟ ಮೇಲೆ ನಾವೆಲ್ಲವನ್ನು ಸುಧಾರಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಬರ್ಕೊಂಡಿದ್ದೀವಿ. ಅವ್ರಿಗೆ ಹೆದರು ಅವಶ್ಯಕತೆ ಇಲ್ರಿ, ಸ್ವಲ್ಪ ಕಾಯಿರಿ, ನಿಮ್ಗೆ ಕಾಯ್ಬೇಕು. ಕಾಯ್ಬೇಕು. ಹಲೋ, ಮಾಡಿದ್ರಿ, ಚಾಫ್ ಕಟ್ರು ಬಹಳಷ್ಟು ತುಂಬಾ ಬೇಡಿಕೆ ಬರ್ತಾ ಇದೆ. ತುಂಬಾ ಬೇಡಿಕೆ ಬರ್ತಾ ಇದೆ ರಾಜ್ಯಾದ್ಯಂತ. ನಮ್ಮ ಜಿಲ್ಲೆಯಲ್ಲಿ ಬಹಳ ಭಾರಿ ಕೆಲಸ ಮಾಡಿ ನಮ್ಗೆ ತೃಪ್ತಿ ಬಂದಿದೆ. ಓಕೆ ಓಕೆ, ವಂದನೆಗಳು ತಮಗೆ, ವಂದನೆಗಳು. ನೀವು ಅಟ್ಲೀಸ್ಟ್ ಒಂದು ಮಾಡ್ತಾ ಇದ್ರಂತ ನೀವು ಅಭಿನಂದಿಸ್ತಾ ಇದೀರಲ್ಲ ಕೃಷಿ ಇಲಾಖೆಗೆ, ನಿಮಗೆ ತುಂಬಾ ಹೃದಯದ ಅಭಿನಂದನೆಗಳು. ನಮಸ್ಕಾರ, ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ವಿಭಾಗ. ಹಲೋ, ಹೇಳಿ ಸರ್. ವಿಜಯಪುರದ ಬಾಬುರಾವ್ ಕುಲಕರ್ಣಿ ಅಂತ. ಕೇಳಿ ಸರ್, ಹೇಳಿ ಕುಲಕರ್ಣಿ. ಈಗ ನಾವು ಕೃಷಿ ಪರಿಕರಗಳನ್ನ ಖರೀದಿಸುವಾಗ ಆ ಸಬ್ಸಿಡಿ ಮೊದಲಾದ ಸೌಲಭ್ಯಗಳು ಜನರಲ್ ಕ್ಯಾಟಗರಿಯವರಿಗೆ ಬೇರೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಬೇರೆ ಇರುತ್ತೆ ಹೇಗೆ? ಹೇಳ್ತಾರೆ. ಈಗ ಕೃಷಿ ಪರಿಕರಗಳು ಅಂತ ಹೇಳ್ತೇನೆ ನಾನು, ಇವತ್ತು ಕೃಷಿ ಯಂತ್ರೋಪಕರಣಗಳು ಮತ್ತು ಕೃಷಿ ಸಂಸ್ಕರಣಾ ಘಟಕಗಳು ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗಡದ ರೈತರಿಗೆ ಶೇಕಡ 90% ಸಹಾಯಧನ ಕೊಡ್ತೀವಿ. ಗರಿಷ್ಠ ಒಬ್ಬ ರೈತರಿಗೆ ಒಂದು ವರ್ಷಕ್ಕೆ ಗರಿಷ್ಠ 1,00,000 ಮಾತ್ರ ಸೀಮಿತವಾಗಿರ್ತದೆ. 1,00,000 ಗರಿಷ್ಠ. ನಮಸ್ಕಾರ. ನಮಸ್ಕಾರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ವಿಷಯ ಇದು. ಹಲೋ, ಹೆಸರು ಹೇಳಿ, ಎಲ್ಲಿಂದ? ನಾವು ಇದೇ ಬೆಳಗಾವಿ ಜಿಲ್ಲಾ ರಾಯಭಾಗದಿಂದ ಭೀಮರಾವ್ ಕೊಕ್ಕಟೆ ಮಾತಾಡಿದ್ರಿ. ಕೇಳಿ ಭೀಮರಾವ್ ಅವರೇ, ಇಲ್ಲಿ ಕೃಷಿ ಕೇಂದ್ರದಾಗ ಎಮ್ಮಿ ಆಕಳಿಗೆ ಸಬ್ಸಿಡಿ ಮೇಲೆ ಲೋನ್ ಅದು ಕೊಡ್ತಾರೇನ್ರಿ? ಇಲ್ಲ ಇಲ್ರಿ ಇಲ್ರಿ, ಕೃಷಿ ಇಲಾಖೆ. ಕೃಷಿ ಇಲಾಖೆ ಅಲ್ಲ ಅದು, ಅದು ನಾವು ಕೃಷಿ ಯಾಂತ್ರೀಕರಣ ಬಗ್ಗೆ ಭೇಟಿ ಕೊಡಿ. ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾತ್ರ ಇವತ್ತಿನ ಕಾರ್ಯಕ್ರಮ. ನಮಸ್ಕಾರ ಸರ್. ಕರೆ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಈ ಕೃಷಿ ಯಾಂತ್ರೀಕರಣದ ಬಗ್ಗೆ ಶಂಕರಮೂರ್ತಿ ಅವರೇ ನಾವು ಮಾತಾಡ್ತಾ ಇದ್ವಿ. ಈಗ ನಮ್ಮ ರೈತರಿಗೆ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಯಾವ್ಯಾವ ತರದ ಉಪಕರಣಗಳನ್ನ ನೀಡ್ತಾರೆ ಒಂದೊಂದಾಗಿ ಹೇಳಿ, ಎಲ್ಲ ಬೆಳೆದು ಹೇಳಿ, ಒಂದ್ ಮುಖ್ಯವಾದ ಬೆಳೆಗಳದ್ದು ಹೇಳ್ಬಿಡಿ. ಹೇಳ್ಬಿಡಿ, ಈಗ ಹೇಳ್ತೀನಿ ನಾನು. ಈಗ ಸಾಮಾನ್ಯ ಮೊದಲು ಎಲ್ಲ ಬೆಳೆಗಳಿಗೆ ಕಾಮನ್ ಆಗಿ ಹೇಳ್ತೀನಿ, ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಆಮೇಲೆ ಯಾವ್ದೊಂದು ಬೆಳೆ ಕೇಳಿದ್ರೆ ಬೆಳೆ ಬಗ್ಗೆ ಹೇಳ್ತೀನಿ. ಆಯ್ತು. ಈಗ ನೆಲವನ್ನು ಉಳುಮೆ ಮಾಡ್ಬೇಕು ಫಸ್ಟ್, ಮೊದಲನೇದಾಗಿ. ನೆಲ ಉಳುಮೆ ಮಾಡಕ್ಕೆ ಏನ್ ಬೇಕು ನಮಗೆ? ಟ್ರ್ಯಾಕ್ಟರ್ ಬೇಕು, ಟಿಲ್ಲರ್ ಅದು ಪವರ್ ಟಿಲ್ಲರ್ ಬೇಕು, ಅದಕ್ಕೆ ಉಪಕರಣ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು ಬೇಕು, ನೇಗಿಲು ಗಳೆ ಎಲ್ಲವೂ ಬೇಕಾಗ್ತದೆ, ಕಲ್ಟಿವೇಟ್ರು ಎಲ್ಲ ಬೇಕು, ಅವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಎಂಬಿ ರೋಟವೇಟರು, ಎಂಬಿ ಪ್ಲೋ, ಟ್ರ್ಯಾಕ್ಟರು, ಪವರ್ ಟಿಲ್ಲರು, ಕಲ್ಟಿವೇಟ್ರು, ಬಲರಾಮ್ ನೇಗಿಲು, ಕುಂಟೆ, ಇವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಡಿಸ್ಕ್ ಪ್ಲೋ, ಡಿಸ್ಕ್ ಆರೋ, ಬಾಂಡ್ಲಿ ಅಂತಾರೆ ನಮ್ಮಲ್ಲಿ, ಬಾಂಡ್ಲಿ ಅಂತಾರೆ, ಬಾಂಡ್ಲಿ ನೇಗಿಲು ಅಂತಾರೆ, ಅವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಈಗೆಲ್ಲ ರೆಡಿ ಮಾಡಿದ್ವಿ, ಕುಂಟೆ ಆರಿಗೆ ಬಿಟ್ಟು ರೆಡಿ ಮಾಡೋಕೆ ಕುಂಟೆಯನ್ನು ಕೊಡ್ತೇವೆ. ನೆಲ ಚೆನ್ನಾಗಿ ಅದಾಯ್ತು. ಈಗ ಏನು ಮಾಡಬೇಕು ನೆಕ್ಸ್ಟು? ಬಿತ್ತನೆ ಮತ್ತು ನಾಟಿ ಮಾಡಬೇಕು. ಇದು ಕುಷ್ಕಿ ಬೇಸಾಯದಲ್ಲ ಬಿತ್ತನೆ ಮಾಡ್ತೀವಿ, ಭತ್ತ ಗದ್ದೆಗೆ ಹೋದರೆ ನಾಟಿ ಮಾಡಬೇಕಾಗತ್ತೆ. ಸೊ ನಾಟಿ ಮಾಡುವ ಯಂತ್ರಗಳನ್ನು ಕೊಡ್ತೇವೆ, ಬಿತ್ತನೆ ಮಾಡುವ ಯಂತ್ರಗಳನ್ನು ಸಹಿತ ಕೊಡ್ತೇವೆ, ಎಲ್ಲ ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣ ಕೊಡ್ತೇವೆ. ನಾಟಿ ಮಾಡಿ ಆಯಿತು, ಬಿತ್ತನೆ ಮಾಡಿ ಆಯಿತು, ಇದಾದಮೇಲೆ ಏನು ಮಾಡಬೇಕಾಗ್ತದೆ ನಮಗೀಗ? ನೆಕ್ಸ್ಟು ಕಳೆ ತೆಗಿಬೇಕು ಯಂತ್ರ ಬರ್ತದೆ. ಕಳೆ ತೆಗೆ, ಸೊ ಕಳೆ ತೆಗಿವೆ, ಕಳೆ ತೆಗೆಯುವ ಯಂತ್ರಗಳು ಮತ್ತೆ ಅಂತರ್ಬೇಸಾಯ, ಎಡೆಕುಂಟೆ ಅಂತ ಹೇಳ್ತೀವಿ, ಎಡೆಕುಂಟೆ ಅಂತರ್ಬೇಸಾಯ. ಸೊ ಅಂತರ್ಬೇಸಾಯ ಉಪಕರಣಗಳನ್ನೆಲ್ಲವನ್ನೂ ಕೊಡ್ತೇವೆ. ಇದಾದ್ಮೇಲೆ ಬೆಳೆ ಬರ್ತದೆ, ಬೆಳೆ ಬಂದಾಗ ಕೀಟ ಮತ್ತು ರೋಗ ಬರ್ತದೆ. ಹೌದು, ಕೀಟ ಮತ್ತು ರೋಗ ಸಿಂಪರಣೆ ಯಂತ್ರಗಳನ್ನು ಸಹಿತ ಕೊಡ್ತೇವೆ. ಇದಾದ್ಮೇಲೆ ಗಿಡ ಬೆಳವಣಿಗೆ ಆಗ್ತದೆ, ಮಾಗುತ್ತದೆ, ಕಟಾವು ಮಾಡ್ಬೇಕಾಗ್ತದೆ, ಹಾರ್ವೆಸ್ಟಿಂಗ್ ಕಟಾವು ಮತ್ತು ಕೊಯ್ಲೋತ್ತರ ಉಪಕರಣಗಳನ್ನು ಸಹಿತ ಕೊಡ್ತೇವೆ. ಕೊಯ್ಲಾದ್ಮೇಲೂ ಕೂಡ ಬೆಳೆನ ಮತ್ತೆ ಪ್ರೊಸೆಸ್ ಮಾಡಕ್ಕೂ ಕೊಡ್ತೇವೆ. ಕೊಯ್ಲಾದ್ಮೇಲೆ ಬರ್ತದೆ, ಒಂದ್ ಕಡೆಗೆ ನಿಮಗೆ ತ್ಯಾಜ್ಯ ವಸ್ತು ಬರ್ತದೆ. ಈಗ ಮೆಕ್ಕೆಜೋಳ ಬೆಳಿತೀರ, ಮೆಕ್ಕೆಜೋಳ ಬೆಳೆದಾಗ ಮೆಕ್ಕೆಜೋಳ ಬಿಡ್ತೀವಿ, ದಂಟು ಉಳಿತೈತೆ. ಹತ್ತಿ, ಹತ್ತಿ ಹತ್ತಿ ತೆಗಿತೀವಿ, ಹತ್ತಿ ಗಿಡ ಉಳಿತಿತ್ತು ಅಲ್ಲಿ, ಭತ್ತದ ಹುಲ್ಲು ಉಳಿತದೆ. ಅದಕ್ಕೆ ಮಾಡ್ತೀವಿ, ತ್ಯಾಜ್ಯ ವಸ್ತುಗಳ ನಿರ್ವಹಣಾ ವಸ್ತುಗಳು ಯಂತ್ರೋಪಕರಣ ಕೊಡ್ತೇವೆ. ಹಿಂಗೆ ಶೆಡ್ಡರು ತುಂಡು ಶಂಕರಮೂರ್ತಿ ಅವರು ಪ್ರತಿಯೊಂದು ಬೆಳೆಗೂ ಆ ಒಂದು ಬೆಳೆಗೇನೆ ಸುಮಾರು ಉಪಕರಣಗಳನ್ನು ಕೊಡ್ತೀವಿ. ಎಲ್ಲ ಉಪಕರಣ ಎಲ್ಲ ಹಂತ ಹಂತದ ಹಂತ ಹಂತವಾಗಿ. ಈಗ ಒಂದು ಕರೆ ತೆಗೆದುಕೊಳ್ಳಿ. ಹಲೋ ಕೃಷಿ ರಂಗ. ಹಲೋ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಎಲ್ಲಿಂದ? ನಮ್ದಿಲ್ಲಿ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಹುಲೇದ್ರ ಹೋಬಳಿ ಶಂಕರಪಟ್ಟೆ ಗೋರಿಪುರ. ಆಯ್ತ್ರಿ ಶಂಕರಪ್ಪ, ಕೇಳಿ ಪ್ರಶ್ನೆ. ಸರ್, ನಮ್ ಕೃಷಿ ಯಾಂತ್ರೀಕರಣದಿಂದ ಬಹಳ ಈಗ ಒಂದು ಒಳ್ಳೇದಾಗಿದೆ. ಒಳ್ಳೇದಾಗಿದೆ ಸರ್. ಆಯ್ತು, ಮತ್ತೆ ಕೇಳಿ ಏನ್ ಬೇಕಾದ್ರೆ. ಈಗ ಸರ್ ಸಣ್ಣ ಟ್ರ್ಯಾಕ್ಟರ್ ಅಂತ ಬರ್ತಲ್ ಸರ್, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ ಶಂಕರಮೂರ್ತಿ ಅವರೇ. ಶಂಕರಪ್ಪ, ರೇಡಿಯೋ ಸೆಟ್ ದೂರ ಇಡ್ರಿ, ರೇಡಿಯೋ ಸೆಟ್ ದೂರ ಇಡ್ರಿ. ಆಯ್ತು, ರೆಡಿ ಆಫ್ ಆದ್ ಸರ್. ಹಾ, ಗುಡ್, ಬರಿ ಸೌಂಡ್ ಕಡಿಮೆ ಮಾಡಿದ್ದು ನೀನ್ ಕಡಿಮೆ ಮಾಡಿ. ಕೇಳ್ರಿ. ಇಲ್ಲ ಇಲ್ಲ, ರೆಡಿ ಆಫ್ ಆದ್ ಸ್ಟಾಪ್ ಮಾಡಿದ್ರಿ ಸರ್. ಆಯ್ತು ಆಯ್ತು. ಈಗ ನಮ್ಗೆ ಇಲ್ಲ, ನೀವು ರೇಡಿಯೋ ಸೆಟ್ ಆಫ್ ಮಾಡಿಲ್ಲ, ನೀವು ದೂರ ಬಂದ್ಬಿಡಿ ಈಗ ಆ ಕಡೆಯಿಂದ. ರೇಡಿಯೋ ಸೆಟ್ ಇಂದ ದೂರ ಬನ್ನಿ, ಮಾತಾಡಿ. ಬೇರೆಯವರು ಪ್ರಶ್ನೆ ಕೇಳ್ತಾರೆ, ಬೇಗನ ಕೇಳಿ ಪ್ರಶ್ನೆನ. ಸಣ್ಣ ಟ್ರ್ಯಾಕ್ಟರ್ ಸರ್, 15-20 ಬರ್ತಾವ್ರಿ ಸರ್. ಹೌದು, ಅದಕ್ಕೆ ಅರ್ಜಿ ಎಲ್ಲಿ ಹಾಕ್ಬೇಕ್ರಿ, ಏನೇನು ಹಾಕ್ಬೇಕ್ರಿ? ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವು, ಅಥವಾ ಸಮೀಪದ ಸಹಾಯ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ಹೋಗಿ ನಿಮ್ದು ಉತಾರು ಅಂದ್ರೆ ಆರ್ ಟಿ ಸಿ ಅಂತ ಪಾಣಿ ಅಂತೀವಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ದು ಆಧಾರು, ನಿಮ್ದು ಎಫ್ ಐ ಡಿ ನಂಬರು ಅಂತ ತಗೊಂಡೋಗಿ ನೀವು ಅರ್ಜಿ ಹಾಕಿದರೆ, ಕ್ಯಾಸ್ಟ್ ಸರ್ಟಿಫಿಕೇಟು ಇವೆಲ್ಲವನ್ನು ಸಹಿತ ಅರ್ಜಿ ಹಾಕ್ಬೇಕಲ್ಲಿ. ಅರ್ಜಿ ಹಾಕಿದ್ರೆ ಇಲ್ಲ ಅದು ಅದು ಲಭ್ಯತೆ ಆದ್ರೆ ನಿಮ್ದು ಯಾವ ಅದರಲ್ಲಿ ನಾವು ಎಲ್ಲ ಮಾಡೆಲ್ಗಳು ಹಾಕಿರ್ತೀವಿ. ಬೇರೆ ಬೇರೆ ತಯಾರಿಕಾ ಸಂಸ್ಥೆಗಳಿಂದ ಬೇರೆ ಬೇರೆ ಉಪಕರಣಗಳದ್ದು ಬೇರೆ ಬೇರೆ ರೇಟ್ ಇರ್ತವೆ. ಅವೆಲ್ಲವನ್ನು ನೋಡಿದ್ರೆ ಕೃಷಿ ಇಲಾಖೆ ರೈತ ಸಂಪರ್ಕ ನೋಡಿದ್ರೆ ನಿಮ್ಗೆ ಎಲ್ಲವನ್ನು ಲೀಸ್ಟ್ ಸಿಗ್ತದೆ, ನಿಮ್ಗೆ ಯಾವ ಮಾಡಲ್ ಎಷ್ಟು ರೇಟ್ ಅಂತ ಇರ್ತದೆ ಅಲ್ಲಿ. ಆಯ್ತಾ, ಅದು ಹೇಳಕ್ಕಾಗಲ್ಲ. ಅದು ಲಭ್ಯತೆ ಆಧಾರದ ಮೇಲೆ ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ ಸೆಲೆಕ್ಷನ್ ಆಗುತ್ತೆ ಅಲ್ಲಿ, ನಿಮ್ದು ಆಯ್ಕೆ ಆಗುತ್ತೆ. ಆಯ್ತಾ, ಇಷ್ಟೇ ದಿನದಲ್ಲಿ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ವಿಭಾಗ, ಇದು ಇವತ್ತಿನ ನೇರ ಪ್ರಸಾರ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ಕಾರ. ನಮಸ್ತೆ ಸರ್, ನಾವು ಗುಂಡ್ಲುಪೇಟೆ ತಾಲೂಕು ಶಾನಂಡ್ರಲ್ಲಿ. ಪ್ರಶ್ನೆಗಳಿ ಸರ್. ಈಗ ಕೃಷಿ ಉಪಕರಣಗಳನ್ನ ತಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀರಾ? ಹೌದು. ಒಂದ ಉಪಕರಣನ ಪಡೆದಾಗ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಸಮಯ ಆಗೋ ತನಕ ಅವನಿಗೆ ಇಷ್ಟು ಕೊಡಕ್ಕಿಲ್ಲ ಅಂತ ಏನಾದ್ರು ಇದೆಯಾ ಅಥವಾ? ಹೇಳ್ಬಿಡ್ತೇನೆ. ಒಮ್ಮೆ ಕೃಷಿ ಯಂತ್ರೋಪಕರಣ ಕಡದ್ಮೇಲೆ ಅದೇ ಯಂತ್ರೋಪಕರಣ ಮುಂದಿನ 7 ವರ್ಷಗಳವರೆಗೆ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಹೇಳ್ಬಿಡ್ತೇನೆ. ಈಗ ನೀವು ನೇಗಿಲು, ಈಗ ಯಾವ್ದೊಂದು ಎರಡು ಪಲ್ಟಿ ನೇಗಿಲು ತಗೊಂಡಿದ್ದೀರಿ ನೀವು ಈ ವರ್ಷ, ಉದಾಹರಣೆ ತಗೊಳ್ಳಿ. ಮುಂದಿನ 7 ವರ್ಷ ಅದೇ ನೇಗಿಲು ತಗೊಳ್ಳಿಕ್ ಆಗೋದಿಲ್ಲ. ಆದ್ರೆ ಮುಂದಿನ ವರ್ಷ ನೀವು ರೋಟೋವೇಟರ್ ತಗೋಬಹುದು. ಆಯ್ತಾ, ಮುಂದಿನ ವರ್ಷ ಕಲ್ಟಿವೇಟರ್ ತಗೋಬಹುದು, ಅದ್ರ ಮುಂದಿನ ವರ್ಷ ನೀವು ಡಿಸ್ಕಾರ ತಗೋಬಹುದು, ಅದ್ರ ಮುಂದಿನ ವರ್ಷ ಕುಂಟೆ ತಗೋಬಹುದು. ಅಂದ್ರೆ ಅದನ್ನ ಉಪಕರಣಗಳನ್ನ ಚೇಂಜ್ ಮಾಡಬಹುದು. ಅದೇ ಉಪಕರಣ ನೇಗಿಲು ತಗೊಂಡು ಬೆಳೆಗೆ ಆರಂಭದಿಂದ ಏನೇನು ಹಂತ ಹಂತವಾಗಿ ಏನೇನು ಉಪಕರಣ ಬೇಕಾಗುತ್ತೋ ಅದೆಲ್ಲ ಕೊಡ್ತಾರೆ. ಬಟ್ ನೀವು ಇಲ್ಲ ಸರ್, ನಾನು ನೇಗಿಲು ತಗೊಂಡಿದ್ದೀನಿ ಸರಿ, ನನಗೆ ಮುಂದಿನ ವರ್ಷ ಮತ್ತೊಂದು ನೇಗಿಲು ಬೇಕಂತ ಕೊಡಲ್ಲ. ಅದನ್ನು 7 ವರ್ಷಗಳವರೆಗೂ ಆ ನೇಗಿಲು ಕೊಡಲ್ಲ, ಬೇರೆ ತಗೋಬಹುದು. ಇನ್ನೊಂದು ಹೇಳಿ, ಆದ್ರೆ ಮೊದ್ಲು ಸರ್ ಟಾರ್ಪಲ್ನ ಕೊಡ್ತಿದ್ರಲ್ಲ ತಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀರಿ, ಗುಣಮಟ್ಟದ ಬರ್ತಿದ್ದ. ಈಗ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆಯಲ್ಲ ಸರ್. ಇವತ್ತಿನ ಕಾರ್ಯಕ್ರಮ ಕೃಷಿ ಯಂತ್ರೋಪಕರಣದ ಬಗ್ಗೆ ಮಾತ್ರ ಇದೆ. ಕೊಡ್ತದೆ ಕೊಡ್ತದೆ, ಕೃಷಿ ಯಂತ್ರೋಪಕರಣದ ಬಗ್ಗೆ ಮಾತ್ರ ಸೀಮಿತವಾಗಿರಲಿ ತಮ್ಮ ಪ್ರಶ್ನೆಗಳು ಇವತ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಯ್ತು, ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ಚಿತ್ತೂರು ತಾಲೂಕು ತುಮಕೂರು ಜಿಲ್ಲೆ ಚಿತ್ತೂರು ತಾಲೂಕು ಉಪ್ಪಿನಹಳ್ಳಿ ಅಂತ. ಬಸವರಾಜ್ ಅಂತ ನಮ್ಮ ಹೆಸರು. ಓಕೆ, ಪ್ರಶ್ನೆ ಕೇಳಿ ಬಸವರಾಜ್ ಅವರೇ. ಸರ್ ಇದು ಯಾಂತ್ರೀಕರಣಕ್ಕಿಂತ ಸ್ವಲ್ಪ ಇದರಾಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಅಲ್ಲೇ ಸಂಬಂಧಪಟ್ಟಿದ್ದೆ ಕೇಳಿ ಸರ್. ನಾವು ಕೃಷಿ ಇದರಲ್ಲಿ ಈಗ ಡ್ರಿಪ್ ಇರಿಗೇಷನ್ ಈ ಡ್ರಿಪ್ ಅದು ಮಾಡಿಸಲು ಹೋದಾಗ ಈಗ ಇಲ್ಲಿ ಕೊನೆಯಲ್ಲಿ ಇದು ನಿಮ್ದು ಕೇಂದ್ರ ಐತಿ ಏನೋ ಇದು ಮಣ್ಣು ನೀರು ಪರೀಕ್ಷೆ ಮಾಡೋದು. ಒಬ್ಬ ರೈತ ಅಲ್ಲಿ ಹೋದಾಗ ಒಂದು ನೀರ್ ಟೆಸ್ಟ್ಗೆ 200 ರೂಪಾಯಿ ಮತ್ತೆ ಮಣ್ಣು ಟೆಸ್ಟ್ಗೆ 300 ರೂಪಾಯಿ ಫೀಸ್ ತಾಂತಾರೆ. ಅದು ಈಗ ಗೌರ್ಮೆಂಟ್ ಕೇಂದ್ರ ಆಗಿ ರೈತನಿಗೆ ಅನುಕೂಲ ಎಲ್ಲ ಆಯ್ತು? ಇಲ್ಲ, ನಮ್ಮ ಕೃಷಿ ಇಲಾಖೆಯಲ್ಲಿ ಮಣ್ಣು ಮತ್ತು ನೀರನ್ನ ಉಚಿತವಾಗಿ ಪರೀಕ್ಷೆ ಮಾಡಿಕೊಡ್ಲಾಗ್ತದೆ. ನೀವು ಯಾವ್ದೋ ಖಾಸಗಿ ಹೋಗಿರ್ಬೇಕು. ನೀವು ಕೊನೆಯಲ್ಲಿ ಸಂಶೋಧನಾ ಕೇಂದ್ರ ಐತಲ್ ಸರ್, ಕೊನೆಯಲ್ಲಿ ಸಂಶೋಧನಾ ಕೇಂದ್ರ ಅದು ಅದು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿ ಅಡಿ ಬರ್ತದೆ. ಅದು ಕೃಷಿ ಕೃಷಿ ಇಲಾಖೆ ಅಲ್ಲ. ಅದು ಇವತ್ತಿನ ಪ್ರಶ್ನೆ ನಿಮ್ದು ಕೃಷಿ ಯಾಂತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿ. ಆದ್ರೂ ಅಲ್ಲೂ ಕೂಡ ಮಾಡಿಕೊಡ್ತಾರೆ, ಮಾಡಿಕೊಡ್ತಾರೆ. ಆದ್ರೆ ಅವರು ನಿಗದಿತ ಸಮಯಕ್ಕೆ ಹೋದ್ರೆ ಅವರು ಫ್ರೀ ಮಾಡಿಕೊಡ್ತಾರೆ. ನಮ್ಮ ಸಮಯ ಬಿಟ್ಟರೆ ಕೃಷಿ ಇಲಾಖೆಗೆ ಹೋಗಿ, ಕೃಷಿ ಇಲಾಖೆಗೆ ಹೋಗಿ ನೀವು. ಆಯ್ತಾ, ಸದ್ಯಕ್ಕೆ ತಿಪ್ಟಲ್ ಮಾಡೋದು, ಅದು ಜಿಲ್ಲಾ ಮಟ್ಟದಲ್ಲಿ ಒಂದಿರ್ತದೆ. ಜಿಲ್ಲಾ ಮಟ್ಟಕ್ಕೆ ಹೋಗಿ ನೀವು ನಮ್ಮ ಕೃಷಿ ಇಲಾಖೆ ಸಂಪರ್ಕ ಮಾಡಿ ಮಣ್ಣನ್ನು ಕೊಟ್ಟು ಮಣ್ಣು ಪರೀಕ್ಷೆ ಮಾಡಿಕೊಡಿ ಅಂತಂದ್ರೆ ಮಾಡಿಕೊಡ್ತಾರೆ. ಈ ಪ್ರಶ್ನೆ ಮಾಡಿದ್ದು ಕೇಳಿದ್ದಾರೆ ಬಹಳ ಬಹಳ ಜನ. ಇವತ್ತು ಕೃಷಿ ಯಾಂತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ಕರೆಕ್ಟ್ ಇದೆ, ಗೊತ್ತಾಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಹಲೋ ಹಲೋ ಸರ್, ಕೇಳ್ತಾ ಇದೆ, ಹೇಳಿ ಹೇಳಿ. ಸರ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಸರ್ ಕೇಳಿ ಪ್ರಶ್ನೆ ಇವತ್ತು. ಸರ್ ಕೃಷಿ ಯಾಂತ್ರೀಕರಣ ಬಗ್ಗೆ ಅಲ್ಲ ಸರ್ ಇದು? ಹೌದು ಸರ್. ಅದ್ರ ಮಹತ್ವ ಮತ್ತು ಮೌಲ್ಯ ಏನು ಸರ್, ಅದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಸರ್, ರೈತ ಕುಟುಂಬಕ್ಕೆ ಎದುರು ನೆರವು ಯಾವ್ದು ಅಂತ ಕೇಳ್ತಿದ್ದೀನಿ ಸರ್. ಇವ್ರ ಮಹತ್ವ ಯಾಕೆ ಅಂತ ಕೇಳ್ತೀನಿ. ಈಗ ಕೃಷಿ, ನಾವ್ ಇದಕ್ಕಿಂತ ಮುಂಚೆ ಒಬ್ರು ಹೇಳಿದ್ರು ಬೇರೆ ದೇಶಗಳಲ್ಲಿ ನಾವು ಕೃಷಿ ಅಂತ ಕಂಡ ತುಂಬಾ ಮುಂದೋಗಿದೆ ಅಂತ. ನಾವು ಕೃಷಿ ಕ್ಷೇತ್ರದಲ್ಲಿ ಇರುವಂತ ಅಶ್ವಶಕ್ತಿ ಮೇಲೆ ನಾವು ನಮ್ಮ ಯಾಂತ್ರೀಕರಣ ಮಟ್ಟವನ್ನು ಅಳತೆ ಮಾಡ್ತಾರೆ. ಅವ್ರ ದೇಶದಲ್ಲಿ ಅದೇ ಅದರಲ್ಲಿ 2 kW/h ಅಂತ, ಅಂದ್ರೆ ಎಷ್ಟು ಅಶ್ವಶಕ್ತಿ 1 hectare ಅಂದ್ರೆ 2.5 acres ನಿಮ್ಮಲ್ಲಿ ಲಭ್ಯ ಇದೆ ಅಂತ. ನಮ್ದು ಇವತ್ತು ನಮ್ಮ ರಾಜ್ಯದ್ದು ಇವತ್ತು 1.99 ಇತ್ತು. ಈಗ ಕಳೆದ 3-4 ವರ್ಷದಿಂದ ನಾವು ಕೃಷಿ ಯಂತ್ರೀಕರಣವನ್ನು ಜಾಸ್ತಿ ಮಾಡಿದ್ರಿಂದ, ಚೆನ್ನಾಗಿ ಸಬ್ಸಿಡಿ ಕೊಟ್ಟಿರೋದ್ರಿಂದ, ಯಂತ್ರೋಪಕರಣ ಬಳಕೆ ಟ್ರಾಕ್ಟರ್ ಬಳಕೆ ಜಾಸ್ತಿ ಆಗಿರೋದ್ರಿಂದ 2.55 ಹೋಗಿದೆ ಇವತ್ತು, 2.5 ತನಕ ಹೋಗಿದೆ. ಆದರೆ ಬೇರೆ ದೇಶಗಳಲ್ಲಿ ಅದು 10, 15, 20 ತನಕ ಹೋಗಿದೆ. ಅದರಿಂದ ಅವರು ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬ ಮುಂದಿದ್ದಾರೆ. ನಾವು ಸಹಿತ ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬ ಸುಧಾರಿಸಲಿಕ್ಕೆ ಕೃಷಿಯ ಅಶ್ವಶಕ್ತಿ ಅಂದರೆ ಕ್ಷೇತ್ರ ಮಟ್ಟದಲ್ಲಿ ಇರುವಂತಹ ಅಶ್ವಶಕ್ತಿ ಅಂದರೆ ಪವರ್ ಎಷ್ಟು ಅವೈಲಬಲ್ ಎಷ್ಟು ನಮಗೆ ಸಿಗಬೇಕು ಅನ್ನೋದನ್ನ ನೋಡಲಿಕ್ಕೆ ಅದನ್ನ ನಾವು ಟ್ರ್ಯಾಕ್ಟರ್ಗಳನ್ನ ವಿವಿಧ ಉಪಕರಣಗಳನ್ನ ನಾವು ಕೊಡ್ತಾ ಇದ್ದೀವಿ. ಹಂತ ಹಂತವಾಗಿ ಅದು ಈಗಾಗಲೇ ಸುಧಾರಣೆ ಕಂಡಿದೆ, ಸುಧಾರಣೆ ಬಹಳ ಸುಧಾರಣೆ ಕಂಡಿದೆ. ಹೇಳ್ತಲ್ಲ 1.9 ಅಶ್ವಶಕ್ತಿ 1 hectare ಇರತಕ್ಕಂಥದ್ದು ಇವತ್ತು 2.5 ಆಗಿದೆ. ಆಯ್ತಾ, ಒಂದು ಎರಡನೇ ಇವನ್ನೊಂದು ಎರಡನೇ ಕ್ವಶನ್ ಕೇಳಿದ್ರಿಂದ ಎರಡನೇ ಕ್ವಶನ್ ಏನು? ಎರಡನೇ ಪ್ರಶ್ನೆ ಸರ್, ರೈತ ಕುಟುಂಬಕ್ಕೆ ಯಂತ್ರೋಪಕರಣ ನೆರವು ಯಾವ್ಯಾವ ಕೊಡ್ತಿದೆ ಸರ್? ಎಲ್ಲ ಉಪಕರಣಗಳಿಗೆ ಕೊಡ್ತೀವಿ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜೊತೆಗೆ 90% ಎಲ್ಲಾ ಉಪಕರಣಗಳು ಕೊಡ್ತೀವಿ. ಕೃಷಿ ಇಲಾಖೆ ಭೇಟಿ ಮಾಡ್ರಿ, ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ರಿ. ಕೃಷಿ ಇಲಾಖೆ ಬರುತ್ತೆ ಸರ್? ಹೌದು ಹೌದು ಹೌದು. ಕರೆ ಮಾಡಿ ಬರೀ ಯಾವ್ದೋ ರೋಟೋವೇಟರ್ ಅಂದೇ ಇರ್ತದೆ ಸರ್, ಅದು ಬೇರೆ ಬಿಡಿ ಇದು ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಸರ್. ಎಲ್ಲಾ ಮಾಡ್ತಾ ಇದ್ದಾರೆ, ಪವರ್ ಟಿಲ್ಲರು, ನೇಗಿಲು, ರೋಟೋವೇಟ್ರು, ಡಿಸ್ಕ್ ಪ್ಲೋ, ಬಾಂಡ್ಲಿ ಅಂತ ಬರ್ತಲ್ಲ ಬಾಂಡ್ಲಿ, ಕಲ್ಟಿವೇಟ್ರು, ಇನ್ನೊಂದು ಡಿಸ್ಕ್ ಕ್ಯಾರೋ ಅಂತ ಬರ್ತದೆ, 4-5-8 ಬಾಂಡ್ಲಿ ಇರ್ತದೆ, ಅದು ಸಹಿತ ಕುಂಟೆ ಎಲ್ಲವನ್ನೂ ಕೊಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಚಂದ್ರಪಟ್ಟಣ ಹಾಸನ ಜಿಲ್ಲೆ. ಹ್ಮ್, ಕೇಳಿ ಪ್ರಶ್ನೆ. ಚಂದ್ರಪಟ್ಟಣ ತರ ಕೆಲಿಯರ್ ಕೊಪ್ಪಿಂದ ಸರ್, ಲಿಂಗರಾಜ್ ಅಂತ ಕೇಳಿ. ಸರ್, ಈಗ ಕೃಷಿ ಯಂತ್ರಗಳನ್ನ ಕೃಷಿ ಇಲಾಖೆಯಿಂದ ಕೊಡ್ತಾರೆ, ಬಹಳ ಸಂತೋಷ. ಆದ್ರೆ ಈ ರೈತರಿಗೆ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ತುಂಬಾ ಖರ್ಚು ಬರ್ತಾ ಇದೆ ಅವ್ರಿಗೆ. ಏನಾಗತ್ತೆ ಅಂದ್ರೆ, ಒಂದ್ಸಲ ಕಳಪೆ ಮಟ್ಟದ ಸಿಕ್ಬಿಡ್ತದೆ, ಆಮೇಲೆ ಸ್ಕಿಲ್ಡ್ ಮೆಕ್ಯಾನಿಕ್ ಇರೋದಿಲ್ಲ, ಯಾರ ಹತ್ರ ತಕೊಂಡು ಹೋಗ್ತಾರೆ ಮಿಷಿನ್ಗಳನ್ನ. ಅವ್ರಿಗೆ ನೀವು ಸಬ್ಸಿಡಿ ಕೊಟ್ಟರೆ ಅದು ಖರ್ಚು ಲೌಟ್ ಹೋಗ್ಬಿಡುತ್ತೆ. ಹಂಗಾಗಿ ನಿರ್ವಹಣೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಮಾರ್ಗ ಇದ್ರೆ ಮಾಡ್ತೀವಿ. ಈಗ ಅದೇ ಮಾಡ್ತೇವೆ ಈ ಸರಿ. ನಾವಾಗ ನೀವು ಒಳ್ಳೆ ಒಂದು ಅಭಿಪ್ರಾಯ ಕೊಟ್ಟಿದ್ರಿ. ನೀವು ನಮ್ಮಲ್ಲಿ ಕೃಷಿ ಜಿಲ್ಲಾ ಮಟ್ಟದ ಕೃಷಿ ತರಬೇತಿ ಕೇಂದ್ರಗಳಿದಾವೆ, ಅಲ್ಲಿ ದುರಸ್ತಿ ಮತ್ತೆ ಕೃಷಿ ಯಂತ್ರ ನಿರ್ವಹಣೆ ಬಗ್ಗೆ ಒಂದು ತರಬೇತಿ ಹಮ್ಮಿಕೊಳ್ಳಲಿಕ್ಕೆ ನಾವು ಯೋಜನೆ ನಿರೂಪಿಸ್ತೇವೆ. ಆಗ ರೈತರು ಅಲ್ಲಿ ಬಂದು ಹೇಗೆ ನಮ್ಮ ಮಟ್ಟದಲ್ಲಿ ಹೆಂಗ್ ನಿರ್ವಹಣೆ ಮಾಡಬೇಕು. ಶಂಕರಮೂರ್ತಿ ಅವರ ಆ ಒಂದು ಯೋಜನೆ ಯಾವಾಗ ಜಾರಿಗೆ ಬರಬಹುದು? ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಅದಾಗಿರಿ ಅವ್ರು ಹೇಳ್ತಾ ಇದ್ದಾರೆ, ಅದು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಆಯ್ತಲ್ವಾ, ರೈತರಿಗೆ ದುಬಾರಿ ಖರ್ಚು ಬರ್ತಿದೆ. ಹೌದು ಹೌದು ಹೌದು, ನಿರ್ವಹಣೆ ನಿರ್ವಹಣೆ ಸಣ್ಣ ಸಣ್ಣ ರೈತರ ಮಟ್ಟದಲ್ಲಿ ಅವರೇ ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಅನಿಸಿಕೆ ಅವ್ರಿಗೆ ಗೊತ್ತಾಗಿದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಸರ್, ಎಲ್ಲಿಂದ? ಸರ್, ರವೀಂದ್ರನಾಥ್ ಕಂಚಿಕೆರೆ, ಹೊಸನಗರ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಟ್. ಹೇಳಿ ಸರ್. ನಾನು ಇವಾಗ ದೋಟಿ ತಗೊಂಡಿದೀನಿ, ಅದ್ರ ಜೊತೆಗೆ ಮೋಟರ್ ತಗೊಂಡಿದ್ದೀನಿ. ಆ ಮೋಟರ್ಗೆ ತಗೊಂಡಿದ್ದೀನಿ, ತಗೊಂಡು ಮೋಟರ್ ಸಬ್ಸಿಡಿ ಸಿಗುತ್ತಾ? ಅಲ್ಲ, ಅದು ಜೋಟಿಗೆ ಮಾತ್ರ ಸಬ್ಸಿಡಿ ಸಿಗುತ್ತೆ, ಮೋಟರ್ಗೆ ಸಬ್ಸಿಡಿ ಸಿಗುತ್ತೆ. ಎಲ್ಲಿಂದ? ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡಿರ್ತೀರಿ ನೀವು? ಜೋಟಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಸರ್ ನನಗೆ. ಹೌದು ಹೌದು, ಕೊಟ್ಟಿದ್ದಾರೆ. ಹಾ, ಇದಕ್ಕೆ ಅದಕ್ಕೆ ಮೋಟರ್ ಬೇಕಲ್ಲ, ಇದಕ್ಕೆ ಗ್ಯಾಸ್ ಹಾಕ್ಲಿಕ್ಕೆ. ಆ ಮೋಟ್ರು? ಹಾ, ಮೋಟ್ರು ಮೋಟ್ರು ಆ ಮೋಟ್ರ್ ಇಲ್ಲ ನಮಗೆ, ನಮ್ಮಲ್ಲಿ ಇಲ್ಲ ಸಹಾಯ ಸಿಗುದಿಲ್ಲ ಮೋಟರ್ಗೆ ಗ್ಯಾಸ್ ಹಾಕ್ಲಿಕ್ಕೆ. ಏನ್ ಗ್ಯಾಸ್ ಹಾಕ್ತೀರಿ ಅದಕ್ಕೆ? ಅದು ತೋಟಕ್ಕೆ ಔಷಧ ಹೊಡಿಲಿಕ್ಕೆ. ತೋಟದ ಅಡಿಕೆ ಮರಕ್ಕೆ ಔಷಧ ಹೊಡೆಯೋದು? ತೋಟಕ್ಕೆ ಔಷಧ ಹಾಕ್ಲಿಕ್ಕೆ. ಹಾ, ಅದಕ್ಕೆ ಸಿಗ್ಬೋದು. ಮೋಟರ್ ಪರ್ಚೇಸ್ ಮಾಡ್ಬಿಟ್ಟಿದೀನಿ. ಹಾ, ನಮಗೆ ಇಲ್ಲ, ಅದು ನಮ್ಮ ಕೃಷಿ ಇಲಾಖೆ. ನೀವು ತಗೊಳೋದಕ್ಕಿಂತ, ನೀವು ಸಿಂಪಡಣೆ ತಗೊಳೋದಕ್ಕಿಂತ ಮುಂಚೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಸೆಲೆಕ್ಷನ್ ಆದ್ಮೇಲೆ ತಗೊಳ್ಲಿಕ್ಕೆ ಆಗುತ್ತೆ. ಈಗ ಪರ್ಚೇಸ್ ಮಾಡಿದ ನೀವು ಅಲ್ಲಿ ಖರೀದಿಸೋದಕ್ಕೆ ನಾವು ಅವಕಾಶ ಇರುವುದಿಲ್ಲ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೇಳುಗರೆ,